ಮಲಪುರಂ ನಿಮಗಾಗಿ ತಂದಿದೆ ಗೋಲ್ಡ್ ಲೋನ್ ಫೆಸಿಲಿಟಿ 20 paise ಇಂಟ್ರೆಸ್ಟ್ ರೇಟ್ ನಲ್ಲಿ 12 ತಿಂಗಳುಗಳ ಟರ್ಮ್ ಲಿಮಿಟ್. ಅಷ್ಟೇ ಅಲ್ಲದೆ ಬೇರೆ ಎಲ್ಲಾದರೂ ಪ್ಲೇಜ್ ಮಾಡಿರುವ ಬಂಗಾರವನ್ನು ಅತಿ ಹೆಚ್ಚು ಲೋನ್ ವ್ಯಾಲ್ಯೂ ಜೊತೆಗೆ 0% ಚಾರ್ಜಸ್. ಅಷ್ಟೇ ಅಲ್ಲದೆ ಲೋ ಇಂಟ್ರೆಸ್ಟ್ ರೇಟ್ ನಲ್ಲಿ ನೀವು ಪಡೆಯಬಹುದು ಗೋಲ್ಡ್ ಲೋನ್ ಫೆಸಿಲಿಟಿ 24/7 ನಿಮ್ಮ ಮನೆಯಿಂದಲೇ. ನಿಮ್ಮ ಹತ್ತಿರದ ಮಲಪುರಂ ಬ್ರಾಂಚ್ ಗೆ ಇಂದೇ ಭೇಟಿ ಕೊಡಿ. ಕಾಲ್ 1-800-420-2233. ನಮ್ಮ ಇಂದಿನ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಎಸ್ಎಸ್ ನಾರಾಯಣ ಹಾರ್ಟ್ ಸೆಂಟರ್ ದಾವಣಗೆರೆ. ಹೃದಯಾಘಾತದ ಸಮಯದಲ್ಲಿ ಪ್ರತಿ ಕ್ಷಣವು ಅತ್ಯಮೂಲ್ಯ. ಎದೆಯಲ್ಲಿ ನೋವು, ಬೆವರಿಕೆ, ಉಸಿರಾಟ ತೊಂದರೆಯಂತ ಲಕ್ಷಣ ಕಂಡುಬಂದ 1 ಗಂಟೆಯೊಳಗೆ ಆಸ್ಪತ್ರೆ ತಲುಪಿದಲ್ಲಿ ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಬಹುದು. ಸಂಪರ್ಕಿಸಿ ಎಸ್ಎಸ್ ನಾರಾಯಣ ಹಾರ್ಟ್ ಸೆಂಟರ್ ದಾವಣಗೆರೆ. ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ, ನುವಾಲ್ಗಿ, ನುವಾಲ್ಗಿ, ನುವಾಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ. ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ರೈತ ಬಾಂಧವರೇ ನಮಸ್ತೆ. ನನ್ನ ಹೆಸರು ಶ್ರೀರಾಮ್ ಎನ್ನಾರ್ ಅಂತ. ನಾನು ಹಾಸನ ತಾಲೂಕು ಗೌಡಗೆರೆ ಗ್ರಾಮದಲ್ಲಿ ವಾಸ ಆಗಿರೋದು. ನಾನೀಗ ಏಲಕ್ಕಿ ಕೃಷಿ ಮಾಡ್ತಾ ಇದ್ದೀನಿ. ನಾನಿವಾಗ ನೋಲ್ಗಿ ಬಳಸ್ತಾ ಇರೋದ್ರಿಂದ ತುಂಬಾ ಉಪಯೋಗ ಆಗ್ತಿದೆ. ಅದು ಚಿಕ್ಕದ್ರಿಂದಾನು ನೋಲ್ಗಿ ಸ್ಪ್ರೇ ಕೊಡ್ತಾ ಇದೀವಿ. ತುಂಬಾ ಬೆಳವಣಿಗೆ ಕಾಣ್ತಾ ಇದೆ. ಆಗ್ಲೇ ಫಸಲಕ್ ಬಂದಿದೆ, ಆಗ್ಲೇ ಹೂ ಆಗ್ತಾ ಇರೋದ್ರಿಂದ ಇನ್ನ ಕೊಡ್ತಾ ಇದೀನಿ. ನೋಲ್ಗಿನ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ನಮ್ಮ ತಾತ, ನಮ್ಮ ತಂದೆಯವರು ಎಲ್ರೂ ಈ ಕೃಷಿಯಿಂದಾನೇ ಮುಂದ್ ಬರ್ತಾ ಇರೋದು. ನಾನು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಓದನ್ನ ಮಧ್ಯದಲ್ಲೇ ನಿಲ್ಸಿ ಕೃಷಿಗೆ ಬಂದಿದ್ದೀನಿ. ನನಗೆ ನನ್ನ ತೋಟ ಅಂದ್ರೆ ತುಂಬಾ ಖುಷಿ. ನಮ್ ತಾತನ ಹೆಸರು ಶ್ರೀನಿವಾಸ ಅಯ್ಯಂಗಾರ್ ಅಂತ. ಅವರು 87 ವರ್ಷದ ತನಕ ಅವ್ರು ಇರೋ ತನಕನು ತುಂಬಾ ಶ್ರಮ ವಹಿಸಿ ತೋಟದಲ್ಲಿ ಕೆಲಸ ಮಾಡ್ತಿದ್ರು. ನಮ್ ತಂದೆನು ಕೂಡ ರಂಗನಾಥ್ ಅಂತ ತುಂಬಾ ಕೆಲಸ ಮಾಡಿ ಮುಂದಕ್ಕೆ ಬಂದಿದ್ದಾರೆ. ನನಗೂ ಇದೇ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆ. ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ನೋಲ್ಗಿ ಬಳಸೋದ್ರಿಂದ ತುಂಬಾ ಉಪಯೋಗ ಇದೆ. ನೋಲ್ಗಿನ ಎಲ್ಲಾ ಬೆಳೆಗಳಿಗೂ ಬಳಸ್ಬೋದು. ತುಂಬಾ ಉಪಯೋಗಗಳನ್ನ ನಾವಂತೂ ಕಾಣ್ತಾ ಇದೀವಿ. ಎಲ್ರೂ ಬಳಸಿ ಉಪಯೋಗಗಳನ್ನ ಪಡೀರಿ. ನನ್ನ ಸಂಖ್ಯೆ 6361315968. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 6361315968. ಎಲ್ಲರಿಗೂ ನಮಸ್ಕಾರ. ಬಳಸಿ ಬಳಸಿ ನೋವಾಗಿ ಶ್ರಾವಣವನ್ನ ಕಾಣಿರಿ ಹೆಚ್ಚಿನ ಇಳುವರಿಯನ್ನ ದೂರವಿಡಿರೋದ ಕೀಟಗಳನ್ನ ಕಳಿಸಿ ಅಧಿಕ ಆದಾಯವನ್ನ ಬಳಸಿ ಬಳಸಿ ನೋವಾಗಿ ಶ್ರಾವಣವನ್ನ ಬಳಸಿ ಬಳಸಿ ನೋವಾಗಿ ಜ್ಞಾನೋ ದ್ರಾವಣವಿದುವೆ ಪೈರುಗಳಲ್ಲಿ ಬೆಳವಣಿಗೆ ಆಗುವುದು ಹಣವು ಉಳಿತಾಯ ವಾಗುವುದು ಬೆಳೆಯು ಬಾಳಿಕೆ ಬರುವುದು ಬಳಸಿ ಬಳಸಿ ನೋವಾಗಿ ದ್ರಾವಣವನ್ನು ಬಳಸಿ ಬಳಸಿ ನೋವಾಗಿ. ಹೆಚ್ಚಿನ ಮಾಹಿತಿಗೆ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8-8-8-4-2-6-7-6-5-1. ಸಂಖ್ಯೆ ಮತ್ತೊಮ್ಮೆ 8-8-8-4-2-6-7-6-5-1. ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಇದುವರೆಗೆ ನೂಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800025866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಮಣಪುರಂ ನಿಮಗಾಗಿ ತಂದಿದೆ ಗೋಲ್ಡ್ ಲೋನ್ ಫೆಸಿಲಿಟಿ. 20 ಪೈಸೆ ಇಂಟ್ರೆಸ್ಟ್ ರೇಟ್ ನಲ್ಲಿ 12 ತಿಂಗಳುಗಳ ಟರ್ಮ್ ಲಿಮಿಟ್. ಅಷ್ಟೇ ಅಲ್ಲದೆ ಬೇರೆ ಎಲ್ಲಾದರೂ ಪ್ಲೇಜ್ ಮಾಡಿರುವ ಬಂಗಾರವನ್ನು ಅತಿ ಹೆಚ್ಚು ಲೋನ್ ವ್ಯಾಲ್ಯೂ, ಜೊತೆಗೆ 0 processing ಚಾರ್ಜಸ್. ಅಷ್ಟೇ ಅಲ್ಲದೆ ಲೋ ಇಂಟ್ರೆಸ್ಟ್ ರೇಟ್ ನಲ್ಲಿ ನೀವು ಪಡೆಯಬಹುದು ಗೋಲ್ಡ್ ಲೋನ್ ಫೆಸಿಲಿಟಿ 24/7 ನಿಮ್ಮ ಮನೆಯಿಂದಲೇ. ನಿಮ್ಮ ಹತ್ತಿರದ ಮಣಪುರಂ ಬ್ರಾಂಚ್ ಗೆ ಹಿಂದೆ ಭೇಟಿ ಕೊಡಿ. ಕಾಲ್ 1800420-2233. अक्टूबर को पूरा देश मना रहा है एनपीएस दिवस. अधिक जानकारी के लिए अपनी बैंक शाखा जाएं या pfrda.org.in पर विजिट करें या 1800-110-708 पर कॉल करें. ಇದೀಗ ಮಾನವ ನಿರ್ಮಿತ ಕಿರು ಅರಣ್ಯ ಈ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಟಿಎನ್ ದೇವರಾಜ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಅರಣ್ಯೀಕರಣ ಬಗ್ಗೆ ಕೇಳಿದ್ದೀವಿ, ಅರಣ್ಯ ಕೃಷಿ ಬಗ್ಗೆ ಕೇಳಿದ್ದೀವಿ. ಅರಣ್ಯ ನಮಗೆ ಅತ್ಯವಶ್ಯಕವಾಗಿ ಬೇಕು ಅನ್ನೋದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಅರಣ್ಯನ ಹೇಗೆ ಮಾಡಬಹುದು, ಆಮೇಲೆ ಮಾನವ ನಿರ್ಮಿತ ಒಂದು ಕಿರು ಅರಣ್ಯನ ಯಾವ ರೀತಿ ನಾವು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನ ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸಿದರೆ ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಹಾಗೂ ಕೇಂದ್ರದ ಮುಖ್ಯಸ್ಥರಾದಂತಹ ಟಿಎನ್ ದೇವರಾಜ್ ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಸರ್, ತಾವು ನಿಮ್ಮ ಒಂದು ಕ್ಯಾಂಪಸ್ ನಲ್ಲಿ ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರದ ಕ್ಯಾಂಪಸ್ ನಲ್ಲಿ ಒಂದು ಕಿರು ಅರಣ್ಯ ನಿರ್ಮಾಣ ಮಾಡಿದೀವಿ ಅಂತೇಳಿ, ಸರ್ ಈ ಒಂದು ಯೋಚನೆ ತಮಗೆ ಯಾಕೆ ಬಂತು, ಹೇಗೆ ಅದನ್ನು ಮಾಡಿದಿರಿ ಅನ್ನೋದು? ಈ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಮೊದಲು ಧನ್ಯವಾದಗಳನ್ನ ಅರ್ಪಿಸ್ತಾ. ಸರ್, ಇದು ಒಂದು ಕಿರು ಅರಣ್ಯ ಅಂತ ಹೇಳಿ ತಾವು ಹೇಳಿದಾಗೆ ಇದನ್ನ ನಾವು ನಗರ ಪ್ರದೇಶಗಳಲ್ಲೂ ಮಾಡಬಹುದು ಅಥವಾ ಯಾವುದೇ ಪ್ರದೇಶಗಳಲ್ಲೂ ಮಾಡಬಹುದು. ಇದನ್ನ ಕಿರು ಅರಣ್ಯ ಅಂತ ಯಾಕೆ ಕರಿತೇವೆ ಅಂತ ಹೇಳಿದ್ರೆ, ನಾವು ತುಂಬಾ ದೊಡ್ಡದಾಗಿ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಏನಿಲ್ಲ ಸರ್. ಇದು ಸಣ್ಣದಾಗಿ ಮಾಡಿನೂ ಕೂಡ ಅದನ್ನ ಅರಣ್ಯದ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ಆ ಹೆಸರಲ್ಲಿ ಇಂಡಿಕೇಟ್ ಆಗುತ್ತೆ. ಇದನ್ನ ಮಿಯಾವಾಕಿ ಎನ್ನುವ ಒಬ್ಬ ಜಪಾನ್ ನ ತತ್ವಶಾಸ್ತ್ರಜ್ಞ ಸೂಚಿಸಿದ್ದು ಸರ್. ಇದು ಜಪಾನ್ ದೇಶದಲ್ಲಿ ಎರಡನೇ ಮಹಾಯುದ್ಧ ಆದ ನಂತರ ಅಲ್ಲಿ ಆದಂತ ಏನು ವಿನಾಶದ ಈ ವಿಚಾರಗಳಿದ್ವು ಅದನ್ನ ಸರಿಪಡಿಸಲಿಕ್ಕೆ ಅರಣ್ಯ ಒಂದು ಬಹಳ ಮುಖ್ಯವಾದಂತ ಒಂದು ವಿಚಾರ ಆಗ್ತದೆ ಅಂತೇಳಿ ಅವನ ಮನಸ್ಸಲ್ಲಿ ಹೊಳೆದು, ಅದೇ ರೀತಿ ಅವನು ಸಾಕಷ್ಟು ಅರಣ್ಯ ಪ್ರದೇಶಗಳನ್ನ ತುರ್ತಾಗಿ ತ್ವರಿತವಾಗಿ ವೇಗವಾಗಿ ಬೆಳೆಸಲಿಕ್ಕೆ ಏನ್ ಮಾಡಬೇಕು ಅಂತೇಳಿ ಅವನ ಮನಸ್ಸಿನಲ್ಲಿ ಆಲೋಚನೆಗಳು ಮೂಡಿ ಅದಕ್ಕೆ ಅವನು ಹೊಳೆದಂತ ಅನೇಕ ವಿಚಾರಗಳನ್ನ ಐಡಿಯಾಗಳನ್ನ ಅವನು ಅದನ್ನ ಪ್ರಾಕ್ಟಿಕಲ್ ಆಗಿ ಬಳಸ್ತಾ ಹೋದ ಸರ್. ಅದರಲ್ಲಿ ಬಂದಂತದ್ದು ಏನಂತ ಹೇಳಿದ್ರೆ, ತುಂಬಾ ಹತ್ತತ್ರ ಗಿಡಗಳನ್ನ ಹಾಕಿ ಆ ಪ್ರದೇಶಕ್ಕೆ ಹೊಂದುವಂತ ಗಿಡಗಳನ್ನ ಹಾಕ್ಬಿಟ್ಟು ಬಹಳ ತುರ್ತಾಗಿ ಬೆಳಿಲಿಕ್ಕೆ ವೇಗವಾಗಿ ಬೆಳಿಲಿಕ್ಕೆ ಏನ್ ಬೇಕೋ ಅಂತ ಕ್ರಮಗಳನ್ನ ತಗೊಂಡ ಸರ್. ಅದು ಅವನ ಹೆಸರಿನ ಜೊತೆಗೆ ಆ ಮಿಯಾವಾಕಿ ಮಿನಿ ಫಾರೆಸ್ಟ್ ಅನ್ನುವ ಒಂದು ಕಾನ್ಸೆಪ್ಟ್, ಒಂದು ವಿಚಾರಧಾರೆನೇ ಪ್ರಪಂಚದಾದ್ಯಂತ ಹರಿಲಿಕ್ಕೆ ಶುರುವಾಯಿತು. ಅದು ಇತ್ತೀಚೆಗೆ ಭಾರತದಲ್ಲೂ ಸಹ ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇದೆ, ಪ್ರಚಲಿತವಾಗ್ತಾ ಇದೆ. ಇದನ್ನ ಒಂದು ನ್ಯೂಸ್ ಪೇಪರ್ ಅಲ್ಲಿ ಒಂದು ಲೇಖನದ ರೂಪದಲ್ಲಿದ್ದಾಗ ನಮ್ಮ ಗುರುಗಳು ಶ್ರೀ ತರಳಬಾಳು ಜಗದ್ಗುರುಗಳನ್ನು ಓದಿ, ದೇವರಾಜ್ ಇದನ್ನ ಯಾಕೆ ನೀವು ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಟ್ರೈ ಮಾಡಬಾರದು ಅಂತೇಳಿ ಸಲಹೆ ನೀಡಿದ್ರು. ಅವರ ಸಲಹೆ ಮತ್ತು ಆದೇಶದ ಅನುಸಾರ ನಾವು ಒಂದು ಪ್ರಯತ್ನ ಮಾಡಬೇಕು ಅಂತೇಳಿ ಶುರು ಮಾಡಿದ್ವಿ ಸರ್. ಇದರ ಹಿನ್ನೆಲೆ ಇದು ಸರ್. ಇದಾದ ನಂತರ ಯಾರು ಮಾಡಬೇಕು ಅಂತ ನೀವು ಪ್ರಶ್ನೆ ಕೇಳಿದ್ರಿ, ಅದನ್ನ ಬಹುಶಃ ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇದೆ ಸರ್. ಅಂದ್ರೆ ಬದುಕಿನ ಬಗ್ಗೆ ಆಸಕ್ತಿ ಇರುವಂತ ಎಲ್ಲರೂ ಮಾಡಬಹುದು ಅಂತ ಹೇಳಿ ಅನಿಸ್ತದೆ ಸರ್. ಸರ್, ಈಗ ಉದಾಹರಣೆಗೆ ಹೇಳಬಹುದಾದ್ರೆ ಎಲ್ಲೆಲ್ಲಿ ಮಾಡಬಹುದು, ಆಮೇಲೆ ಹೇಗೆ ಮಾಡಬಹುದು ಅನ್ನೋದು ಒಂದು ಮಾಹಿತಿ ಕೊಟ್ರೆ ಕೇಳುಗರು ಇರ್ಬೋದು ನಮ್ಮ ರೈತರಿಗೆ, ಯಾಕಂದ್ರೆ ಅವರ ತಲೆಯಲ್ಲಿ ಈ ಒಂದು ವಿಚಾರ ಒಳದಿರಲ್ಲ. ಸಾಕಷ್ಟು ನಾವು ನೋಡಿರ್ತೀವಿ ಬಯಲು ಜಾಗ ಇರ್ತದೆ, ಹೊಲದಲ್ಲಿ ಎಲ್ಲ ಬಿತ್ತಿರ್ತಿರ್ತದೆ, ಇನ್ನೊಂದು ಕಡೆ ಎಲ್ಲೋ ಸ್ವಲ್ಪ ಮೂಲೆಯಲ್ಲಿ ಖಾಲಿ ಜಾಗ ಇರುತ್ತೆ, ಆದ್ರೆ ಅದು ಹಾಗೆ ಉಳಿದಿರ್ತಿರುತ್ತೆ. ಎಲ್ಲೆಲ್ಲ ಅವಕಾಶಗಳು ಇರ್ತಾವ ಅನ್ನೋದು ಖಂಡಿತವಾಗ್ಲೂ ಸರ್. ಇದು ಬಹಳ ನಮಗೆ ಮೂಲಭೂತವಾಗಿ ಬರುವಂತ ಪ್ರಶ್ನೆಗಳಿವು. ಎಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ಈಗ ಉದಾಹರಣೆ ನಗರ ಪ್ರದೇಶ ಅಂತ ನಾನು ತಗೊಂಡ್ರೆ, ನಗರ ಪ್ರದೇಶದಲ್ಲಿ ಇರುವಂತಹ ಖಾಲಿ ಇರುವಂತ ಜಾಗಗಳು, ನಿವೇಶನಗಳು, ಏನ್ ಖಾಲಿ ಸೈಟ್ಸ್ ಅಂತ ಇರ್ತವೆ ಅದು, ಆಮೇಲೆ ಶಾಲಾ ಕಾಲೇಜುಗಳ ಆವರಣಗಳು, ಸರ್ಕಾರಿ ಕಚೇರಿಗಳ ಆವರಣಗಳು, ಜಿಲ್ಲಾಧಿಕಾರಿಗಳ ಆವರಣ ಇರಬಹುದು, ಜಿಲ್ಲಾ ಪಂಚಾಯತ್ ಆವರಣ ಇರಬಹುದು, ಹಾಗೆ ಅರಣ್ಯ ಇಲಾಖೆಗಳು, ಮತ್ತೆ ಯಾವುದೇ ರೀತಿಯ ಕಚೇರಿಗಳು ಅಂತ ಹೇಳ್ತೀವಲ್ಲ ಅದು, ಅಥವಾ ರೈಲ್ವೆ ಹಳಿಗಳ ಪಕ್ಕ ವಿಶ್ವವಿದ್ಯಾನಿಲಯಗಳು, ಕಾಲೇಜುಗಳು, ಇಂತ ಎಲ್ಲೆಲ್ಲಿ ಜಾಸ್ತಿ ಸ್ಥಳಾವಕಾಶ ಇದೆ, ಈ ರೀತಿಯ ಹತ್ತು ಹಲವಾರು ಜಾಗಗಳನ್ನ ನಾವು ಸೂಕ್ತ ಆವರಣಗಳು ಅಂತೇಳಿ ನಾವು ಆಯ್ಕೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಸರ್. ಹೇಗೆ ಮಾಡಬೇಕು ಅನ್ನೋದು ಬಹಳ ಸರಳವಾದಂತ ಒಂದು ತಂತ್ರಜ್ಞಾನ ಸರ್. ಏನಂದ್ರೆ ಇದು ತುಂಬಾ ರಾಕೆಟ್ ಸೈನ್ಸ್ ಏನಿಲ್ಲ ಸರ್. ಇದರಲ್ಲಿ ತುಂಬಾ ಸರಳವಾಗಿ ಏನಂದ್ರೆ ಎಷ್ಟು ಜಾಗ ಇದೆ ಅನ್ನೋದು ನೋಡ್ಕೊಂಡು, ಈಗ ಉದಾಹರಣೆಗೆ ಒಂದು 60-40 ಸೈಟ್ ಇದೆ ಅಂತ ಅನ್ಕೊಳ್ಳೋಣ. ಅದು ಬಹಳ ವರ್ಷದ ತನಕ ಯಾರು ಏನು ಮನೆ ಕಟ್ಟಲಿಕ್ಕೆ ಹೋಗಲ್ಲ ಅಂತ ಒಂದು ವಿಚಾರ ಇದೆ. ಅಲ್ಲಿ ಖಾಲಿ ಬಿಡೋದ್ರ ಬದಲು ನೀವು ಅದನ್ನ ಒಂದು ಅರಣ್ಯವಾಗಿ ಕನ್ವರ್ಟ್ ಮಾಡಬಹುದು, ಅಥವಾ ನಿಮ್ ಜಮೀನಲ್ಲಿ ರೈತರು ಸಹ ಮಾಡಬಹುದು ಅನ್ನೋಕ್ಕೂ ಒಂದು ಮಾತಿದೆ, ಅಥವಾ ಯಾವುದೇ ಆಸಕ್ತಿ ಇರುವಂತ ನಾಗರಿಕರು ಮಾಡಬಹುದು. ಜಮೀನಲ್ಲೇ ಮಾಡೋದು ಅಂತ ಆಯ್ತಂದ್ರೆ, ಯಾವ್ದೋ ಒಂದು ಪಾಳು ಬಿದ್ದಂತ ಜಮೀನು, ನಾವು ಅಲ್ಲಿ ಏನು ಬೆಳೆಯಕ್ ಆಗಲ್ಲ ಅಂತಿದ್ರೆ, ಬೆಳೆ ಏನು ಬೆಳೀತಾ ಇಲ್ಲ, ವಾಣಿಜ್ಯ ಬೆಳೆಗಳಾಗಲಿ ಅಥವಾ ಇನ್ನು ಯಾವುದೇ ಆಹಾರ ಬೆಳೆಗಳು ನಮಗೆ ಬೆಳೆಯಕ್ ಆಗ್ತಿಲ್ಲ, ಆದ್ರೆ ನಮ್ದೊಂದು ಜಮೀನಿನ ಮೂಲೆಯಲ್ಲಿ ಒಂದು ತುಂಡು ಜಮೀನಿದೆ, ಒಂದು ಗುಂಟೆನೋ ಎರಡು ಗುಂಟೆನೋ ಅಂತ. ಸೊ ಈ ಒಂದು ಗುಂಟೆ ಪ್ರದೇಶದಲ್ಲಿ ನಾವು ಅರಣ್ಯ ಬೆಳಿಬಹುದಾ ಅಂತ ಪ್ರಶ್ನೆ ಬಂದ್ರೆ ಖಂಡಿತವಾಗ್ಲೂ ಬೆಳಿಬಹುದು ಸರ್. ಏನ್ ಮಾಡ್ಬೇಕಪ್ಪ ಅಂದ್ರೆ, 3 ಅಡಿದು ಒಂದು ಚರಂಡಿ, ಒಂದು ಟ್ರೆಂಚ್ ತರ, ಅಷ್ಟು ಅಡಿ ಕಂದಕವನ್ನ ಮಾಡ್ಬೇಕು ಸರ್. ಎಷ್ಟು ಉದ್ದಕ್ಕೆ ಬೇಕೋ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಮಾಡ್ಕೋಬಹುದು. 3 ಅಡಿ ಆಳ, 2 ಅಡಿ ಅಗಲ, ಇಷ್ಟು ಉದ್ದದ ಅಗಲದ ಕಂದಕವನ್ನ ತೆಗೆದುಕೊಂಡು ಈ ಕಂದಕಕ್ಕೆ ಎಷ್ಟು ಕಂದಕ ಬೇಕೋ, ನಮ್ಮ ಜಾಗ ಎಷ್ಟಿದೆಯೋ ಅಷ್ಟು ಕಂದಕನ ಮಾಡ್ಕೋಬಹುದು ಸರ್. ಅದಕ್ಕೆ ಒಂದು ನಿರ್ದಿಷ್ಟವಾದಂತ ರೂಪರೇಷೆ ಅಂತಾನೆ ಇಲ್ಲ ಸರ್. ನಾನು ಆಳ ಯಾಕೆ 3 ಅಡಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅಲ್ಲಿ ನಮ್ಮ ಸುತ್ತಮುತ್ತ ಸಿಗುವಂತ ಕಸ ಕಡ್ಡಿಗಳು, ತರಗೆಲೆಗಳು, ಇವುಗಳನ್ನ ತುಂಬಿಸ್ಬೇಕು ಸರ್, ಒಂದು ಅರ್ಧದವರೆಗೆ. ಅದಾದ್ಮೇಲೆ ಇನ್ನೊಂದು ಅರ್ಧ ತೆಂಗಿನ ಸಿಪ್ಪೆ ಇದೆಯಲ್ಲ ಸರ್, ತೆಂಗಿನಕಾಯಿಯ ಸಿಪ್ಪೆ, ಆ ನಾರು ಇರುವಂತ ಸಿಪ್ಪೆನ ಹಾಕಿದ್ರೆ ನೀರನ್ನ ತುಂಬಾ ಸಮಯದವರೆಗೆ ಹಿಡಿದಿಟ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ ಸರ್. ಅದನ್ನ ಮಿಕ್ಸ್ ಮಾಡ್ಬೇಕು ಸರ್, ತೆಂಗಿನ ಸಿಪ್ಪೆಗಳನ್ನ ಅಥವಾ ಅಡಿಕೆ ಸಿಪ್ಪೆನ, ತುಂಬಾ ನಿಧಾನವಾಗಿ ಕಳೆಯುವಂತ ಪದಾರ್ಥಗಳೇನಿದೆ ಅವನ್ನ ಮಿಕ್ಸ್ ಮಾಡ್ಬೇಕು ಸರ್. ಅದಾದ್ಮೇಲೆ ಈ ಲೂಸ್ ಆಗಿರುವಂತ ಜಾಗಕ್ಕೆ ಮಣ್ಣನ್ನ ಮತ್ತೆ ತುಂಬಿಸ್ಬೇಕು ಸರ್, 1 ಅಡಿಯಷ್ಟು ಮಣ್ಣನ್ನ ಮತ್ತೆ ತುಂಬಿಸ್ಲಿಕ್ಕೆ ಅವಕಾಶ ಮಾಡ್ಕೋಬೇಕು ಸರ್, 1 ಅಥವಾ 1.5 ಅಡಿಯಷ್ಟು. ಅದಾದ್ಮೇಲೆ ಈಗ ನೀವು 3 ಅಡಿ ಆಳ ತೆಗೆದ ಈ ಕಂದಕದಿಂದ ಏನಾಗಿರುತ್ತೆ, ಮಣ್ಣು ಲೂಸ್ ಆಗಿರುತ್ತಲ್ಲ ಸರ್. ಈ ಲೂಸ್ ಆಗಿರೋ ಮಣ್ಣಲ್ಲಿ ನಿಮ್ಮ ಗಿಡದ ಸೈಜ್ ಏನಿದೆ, ಈಗ ಗಿಡದ ಸೈಜ್ಗೆ ತಕ್ಕಂಗೆ ಒಂದ್ ಸ್ವಲ್ಪ ಗುಣಿಯನ್ನ ತೆಗೆದುಬಿಟ್ಟು ಅಲ್ಲಿ ಗಿಡವನ್ನು ಕೂರಿಸಿದ್ರೆ ಆಯ್ತು ಸರ್. ಇಷ್ಟು ಮಾಡಿದ ನಂತರ ನಿಮಗೆ ಯಶಸ್ಸು ಕಟ್ಟಿಟ್ಟು ಬುದ್ಧಿ ಸರ್, ಅಲ್ಲಿ ಅರಣ್ಯ ಸಿದ್ಧ ಆಯ್ತು ಅಂತಾನೆ ಲೆಕ್ಕ ಸರ್. ಸರ್, ಈಗ ಯಾರೇ ಆಗ್ಲಿ ಇಲ್ಲ ಹಣ್ಣಿನ ಗಿಡಗಳು ಬೆಳಿಬೇಕು, ಪಕ್ಷಿಗಳು ಬರ್ತವೆ, ಪ್ರಾಣಿಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಆದ್ರೆ ಈ ತರ ಒಂದು ಮಿನಿ ಫಾರೆಸ್ಟ್ ಅಂತ ತಾವೇನು ಕಿರು ಅರಣ್ಯ ಮಾಡ್ಬೇಕಂತ ಹೇಳ್ತಿದ್ರಲ್ಲ, ಯಾವ ಒಂದು ತಳಿಗಳು ಇದು ಸೂಕ್ತ ಇದನ್ನು ಮಾಡ್ಲಿಕ್ಕೆ ಅನ್ನೋದು? ಇಲ್ಲಿ ನಾವು ಮನುಷ್ಯರ ಉಪಯೋಗಗಳನ್ನ ಹೆಚ್ಚು ಗಮನದಲ್ಲಿ ಇಟ್ಕೊಳ್ಳದೆ ಸರ್, ನಮಗಿನ್ನ ಕಡಿಮೆ ಅಥವಾ ನಮಗಿನ್ನ ಸಣ್ಣ ಜೀವಿಗಳೇನಿದಾವೆ, ಕಿರು ಜೀವಿಗಳು ಅಂತ ಏನ್ ಹೇಳ್ತೀವಿ, ಅದು ಚಿಟ್ಟೆ ಇರ್ಬೋದು, ಬೇರೆ ಬೇರೆಯ ಕೀಟಗಳಿರ್ಬೋದು, ಮತ್ತೆ ಹಕ್ಕಿ ಪಕ್ಷಿಗಳಿರ್ಬೋದು, ಸರೀಸೃಪಗಳಿರ್ಬೋದು, ಹೀಗೆ ಲೆಸ್ಸರ್ ಆರ್ಗ್ಯಾನಿಸಮ್ಸ್ ಅಂತ ನಾವು ಕರಿತೀವಲ್ಲ ಸರ್, ಅದಕ್ಕೆ ಒಂದು ಮನೆಯನ್ನ ನೀವು ಮಾಡಿಕೊಡಕ್ಕೆ. ಈಗ ಇದೇನಂದ್ರೆ ನೀವು ವಾಪಸ್ ಪ್ರಕೃತಿಗೆ ಏನಾದ್ರೂ ಒಂದು ಧನ್ಯವಾದಗಳನ್ನ ಸಲ್ಲಿಸಬೇಕು ಅಂದ್ರೆ, ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತಂದ್ರೆ ಈ ಮುಖಾಂತರ ಸಲ್ಲಿಸಬಹುದು ಅಂತ ಒಂದು ಆಲೋಚನೆ ಸರ್. ತಳಿಗಳು ನಮ್ಮ ಈ ಭಾಗಕ್ಕೆ ಹೊಂದುವಂತ ಯಾವುದೇ ತಳಿಗಳು, ಅದು ನಮ್ಮ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಬೆಳೆಯುವಂತ ಯಾವುದೇ ಅರಣ್ಯ ಸಸ್ಯಗಳು ನಮಗೆ ಏನ್ ಸಿಗ್ತವೆ, ಅಥವಾ ನಮ್ಮ ಈ ಬಯಲು ಪ್ರದೇಶದಲ್ಲಿ ಉದಾಹರಣೆಗೆ ನಮ್ಮ ಚಿತ್ರದುರ್ಗ, ದಾವಣಗೆರೆ, ಈ 2 ಜಿಲ್ಲೆಗಳಲ್ಲಿ ನಾವು ಸಮೃದ್ಧವಾಗಿ ಬೆಳೆಯುವಂತ ಗಿಡಗಳನ್ನ, ಸಣ್ಣ ಸಣ್ಣ ಕುರುಚಲು ಗಿಡಗಳು ನೋಡಿದೀವಿ, ಅಥವಾ ದಾರಿ ಬದಿಗಳಲ್ಲಿ ಬೆಳೆಯುವಂತ ಗಿಡಗಳು ನೋಡಿದೀವಿ. ನಮ್ಮ ಕಮರ್ಷಿಯಲ್ ಇಂಟ್ರೆಸ್ಟ್ ಬಿಟ್ಟು ಉಳಿದು ಅರಣ್ಯ ಸಸಿಗಳಾಗಿ ಎಲ್ಲೆಲ್ಲಿ ನಮ್ಮ ಅರಣ್ಯ ಇಲಾಖೆಯವರು ಏನ್ ಬೆಳೆಸ್ಕೊಡ್ತಿದ್ದಾರೆ ಅವು ಇರ್ಬೋದು, ಅಥವಾ ನಮ್ಮ ರೈತರ ಜಮೀನುಗಳಲ್ಲಿ ಬೆಳೆಯುವಂತ ತಮ್ಮಿಂದ ತಾನೇ ಬೆಳೆಯುವಂತ ಅನೇಕ ಗಿಡಗಳು ನಾವು ಗಮನಿಸಿದೀವಿ ಸರ್. ಅಂತ ಗಿಡಗಳನ್ನೆಲ್ಲವನ್ನೂ ನಾವು ಇಲ್ಲಿ ಹೊಂದಿಸ್ಕೋಬಹುದು. ಆಮೇಲೆ ಗಿಡದಿಂದ ಗಿಡಕ್ಕೆ ಏನ್ ಅಂತರ ಅಂತಂದ್ರೆ, 1 ಅಡಿಗೆ 1 ಗಿಡನ ಕೂರಿಸ್ಕೋಬಹುದು ಸರ್. ಅಷ್ಟು ಒತ್ತೊತ್ತಾಗಿ ನಾವು ಗಿಡಗಳನ್ನ ಹಾಕ್ಲಿಕ್ಕೆ ಸಾಧ್ಯ ಇದೆ. 60x40 ಉದ್ದದ ಒಂದು ಸೈಟ್ ಅಲ್ಲಿ ನೀವು 1000ಕ್ಕಿಂತ ಹೆಚ್ಚು ಗಿಡಗಳನ್ನ ಹಾಕ್ಲಿಕ್ಕೆ ಸಾಧ್ಯ ಇದೆ ಸರ್. ನಾವೀಗ ಅದನ್ನ ಒಂದು ಪ್ರಯತ್ನ ಮಾಡಿ ನೋಡಿರೋದ್ರಿಂದ ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಯಾವುದೆಲ್ಲ ತಳಿಗಳು ಅಂತಂದ್ರೆ, ಸುಮ್ಮನೆ ಹಾಗೆ ಒಂದು ಉದಾಹರಣೆಗೆ ನಾವು ತಗೊಳ್ಳೋದಾದ್ರೆ, ನೀವು ಈಗ ಅರಣ್ಯ ಪ್ರದೇಶಗಳಲ್ಲಿ ಬೆಳೆಯುವಂತ ಗಿಡಗಳನ್ನ ನಮ್ಮ ಅರಣ್ಯ ಇಲಾಖೆಯಲ್ಲಿ ಮಾಡಿಕೊಡ್ತಿದ್ದಾರೆ, ರೈತರಿಗೆ ಅನುಕೂಲ ಆಗಲಿ ಅಂತ ಸಾಕಷ್ಟು ಗಿಡಗಳನ್ನ ಬೆಳೆಸಿ ನರ್ಸರಿಯಲ್ಲಿ ಕೊಡ್ತಿದ್ದಾರೆ ಸರ್. ಅಂತ ಗಿಡಗಳನ್ನ ನೀವು ಬಹಳ ಮಿನಿಮಮ್ ಕಾಸ್ಟ್ ಅಲ್ಲಿ ಕೊಂಡ್ಕೊಂಡು ತಗೋಬಹುದು. ಬಹಳ ಸಂದರ್ಭದಲ್ಲಿ ಅವರು ಫ್ರೀ ಆಫ್ ಕಾಸ್ಟ್ ಅನ್ನು ಕೊಡ್ತಾರೆ, ಅದು ನಾಮಿನಲ್ 1 ರೂಪಾಯಿ 2 ರೂಪಾಯಿ ಆ ತರದ ಚಾರ್ಜ್ ಮಾಡಿ ಏನೋ ಒಂದು ನಾಮಿನಲ್ ದುಡ್ಡನ್ನು ತಗೊಂಡು ಕೊಡ್ತಾ ಇದ್ದಾರೆ. ಮಹಾಗನಿ ಇರ್ಬೋದು, ಕಾಡು ಬಾದಾಮಿ, ಚೆರ್ರಿ, ಹೊನ್ನೆ, ನೆಲ್ಲಿ, ಮುತ್ತುಗ, ಶಿವನಿ, ಬಸವನ್ಪಾದ, ಉದಯ, ಸಂಪಿಗೆ, ಹೆಬ್ಬೇವು, ಸೀತಾಫಲ, ಕಮರಿ, ನಿಂಬೆ, ನೇರಳೆ, ಅರಳಿ, ಅರಳಿ ಎಲ್ಲ ಜಾಸ್ತಿ ಹಾಕಂಗಿಲ್ಲ ಸರ್, ಈ ದೊಡ್ಡದಾಗಿ ಬೆಳೆಯೋದ್ರಿಂದ. ಇವನ್ನ ಕಾಡು ಬಾದಾಮಿ, ಚೆರ್ರಿನೂ ಕೂಡ ತುಂಬಾ ಡಾಮಿನೆಂಟ್ ಆಗಿ ಬೆಳಿತವೆ. ತುಂಬಾ ಡಾಮಿನೆಂಟ್ ಆಗಿ ಬೆಳೆಯುವಂತ ಗಿಡಗಳನ್ನ ಜಾಸ್ತಿ ಹಾಕೋದ್ ಬೇಡ. ಒಂದೊಂದು ನಮ್ಮ ಪ್ರದೇಶಕ್ಕೆ ಒಂದೊಂದು ತರ ನಾವು ಯಾವ್ದು ಸೈಟ್ ಆಯ್ಕೆ ಮಾಡ್ಕೊಂಡಿದ್ವಿ ಅಲ್ಲಿ. ಆಮೇಲೆ ಇವನ್ ಸಿಮರುಬ, ರಾತ್ರಿ ರಾಣಿ, ಬನ್ನಿ, ಬಸರಿ, ಕಾಡ್ನೋನಿ, ಅಂಟ್ವಾಳ, ಕರಿಬೇವು, ಜಾಪನೀಸ್ ಫರ್ನ್, ಗೋಣಿ, ಹುಣಸೆ, ಅಮಟೆ, ಆಮೇಲೆ ಹೊಳೆಮತ್ತಿ, ಬೀಟೆ, ಬೇವು, ಬಸರಿ, ತಪಸಿ, ಇತರ ಅನೇಕ ಸಸಿಗಳು ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟ್ ಇದೆ ಸರ್. ಈಗ ಬಿಲ್ಲೋ ಪತ್ರೆ, ಇವನ್ ಪೇರ್ಲ, ಕಾಡು ಪೇರ್ಲೆಗಳೇ ಮಾಡ್ಕೋಬಹುದು, ಮೇ ಫ್ಲವರ್ ಅಂತ ಹೇಳ್ತೀವಲ್ಲ ಅದು. ಆಮೇಲೆ ಆಲದ ಮರ ಸಿಕ್ಕರೆ ಒಂದ್ ಹಾಕಬಹುದು ಸರ್, ನಮ್ ಸ್ವಲ್ಪ ಸೈಟ್ ದೊಡ್ಡದಿದೆ ಅಂತ. ಆಮೇಲೆ ಈ ತರದ ದಾಳಿಂಬೆಗಳು, ಶ್ರೀಗಂಧ, ಚಳ್ಳೆ, ನುಗ್ಗೆ, ತೇಗ, ಸಿಲ್ವರ್ ಓಕ್, ಗ್ಲಿರ್ಸಿಡಿಯ ಗೊಬ್ಬರದ ಗಿಡ ಅಂತೀವಲ್ಲ ಅದು, ರಕ್ತ ಚಂದನ, ಗೋಡಂಬಿ, ಟಕೋಮ, ತಬೂಬಿಯ, ಧೂಪ, ಲಕ್ಕಿ. ಸರ್ ನನಗೆ ನೆನಪಿರೋ ಅಷ್ಟು ಒಂದು 25-30 ಇಲ್ಲೇ ಹೇಳಿದೆ ಸರ್. ಹಾಗೆ ನಮ್ಮ ಎಕ್ಸ್ಪರ್ಟ್ಸ್ ಇರೋರು, ಅರಣ್ಯದ ಬಗ್ಗೆ ಎಕ್ಸ್ಪರ್ಟ್ಸ್ ಇರೋರನ್ನು ಕೇಳಿದ್ರೆ, ಆಗುಂಬೆ ಕಡೆ ನರ್ಸರಿಗಳಲ್ಲಿ ಕೇಳಿದ್ರೆ, ಇನ್ನಷ್ಟು ನಮ್ಮ ಪಶ್ಚಿಮ ಘಟ್ಟದ ಅನೇಕ ಸ್ಪೀಶೀಸ್ಗಳನ್ನ, ತಳಿಗಳನ್ನ ನಾವು ಇಲ್ಲಿ ಕೂಡಿಸ್ಕೋಬಹುದು. ಕನಿಷ್ಠ ಅಂದ್ರೆ ಒಂದು 50 ತಳಿಗಳಿರುವಂತ ಜಾಗವನ್ನ ನಮ್ದೊಂದು 60-40 ಸೈಟ್ ಅಲ್ಲಿ ಒಂದು ಮಾಡ್ಕೊಳ್ಬಹುದು ಅನ್ನೋದು ನನ್ನ ಅನುಭವ ಸರ್. ಸರ್, ಈಗ ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ, ಯಾಕೆ ಮಾಡ್ಬೇಕು ನೀವು ಇದನ್ನ, ಅದ್ರ ಬಗ್ಗೆ ಹೇಳಿ ಸರ್. ಇದರ ಅನುಕೂಲದ ಬಗ್ಗೆ ಮಾತಾಡೋದಾದ್ರೆ ಸರ್, ಮೊದಲಿಗೆ ನಮಗೆ ಈ ಸೌಂದರ್ಯ, ಪ್ರಕೃತಿ ಸೌಂದರ್ಯ ನೋಡಿ ಆನಂದ ಪಡೆದೇ ಇರುವಂತ ಯಾವುದೇ ಮನುಷ್ಯ ಇಲ್ಲ ಸರ್. ಹಾಗಾಗಿ ಮೊದಲಿಗೆ ನಿಮಗೆ ಮನಸ್ಸಿಗೆ ಹಿತವಾಗ್ತದೆ, ಆನಂದ ಉಂಟಾಗ್ತದೆ, ಒಂದು ಒಂದು ರೀತಿಯ ಆಹ್ಲಾದಕರವಾದಂತಹ ವಾತಾವರಣ ನಿರ್ಮಾಣ ಮಾಡಿದಂತ ಒಂದು ತೃಪ್ತಿ ಇರ್ತದೆ ಸರ್. ನಿಮ್ಮ ಮನೆ ಎದುರಿಗೆನೆ ಒಂದು ಸಣ್ಣ ಫಾರೆಸ್ಟ್ ಅನ್ನು ಮಾಡ್ಕೋಬಹುದು, ನಿಮ್ಮ ಆಫೀಸ್ ಎದುರಿಗೆ ಒಂದು ಫಾರೆಸ್ಟ್ ಮಾಡ್ಕೋಬಹುದು. ಹೀಗೆ ಒಂದು ಸೌಂದರ್ಯವನ್ನ, ಪ್ರಕೃತಿ ಸೌಂದರ್ಯವನ್ನ ನಿಮ್ಮ ಎದುರಿಗೆ ಇಟ್ಕೊಳ್ಳುವಂತ ಒಂದು ಅವಕಾಶ ಇದೆ. ಮತ್ತೆ ಒಂದು ಒಳ್ಳೆ ಗಾಳಿ ಸಿಗುತ್ತೆ, ಆಮ್ಲಜನಕ ಖಂಡಿತವಾಗ್ಲೂ ಇಂಪ್ರೂವ್ ಆಗುತ್ತೆ, ಆಮ್ಲಜನಕದ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಇನ್ನು ಮುಂದುವರೆದು ನಮ್ಮ ಮನುಷ್ಯನಿಗಾಗುವ ಅನುಕೂಲಗಳನ್ನೇ ಗಮನದಲ್ಲಿ ಇಟ್ಕೊಂಡು ಮಾತಾಡೋದಾದ್ರೆ, ಡಸ್ಟ್ ಟ್ರ್ಯಾಪ್ ಅಂದ್ರೆ ಈ ಧೂಳನ್ನ ತಡೆಯಾಗಿ ನಾವು ಈ ಗಿಡಗಳನ್ನ ಬೆಳೆಸ್ಕೋಬಹುದು, ಧೂಳು ತಡೆ ಆಗುತ್ತೆ. ಈಗ ನಮ್ಮ ನಗರ ಪ್ರದೇಶದಲ್ಲಂತೂ ಇದ್ರ ಸಮಸ್ಯೆ ಬಹಳ ಇದ್ದೇ ಇದೆ, ನಿಮಗೆ ಗೊತ್ತಿದೆ. ಗಾಳಿಯ ಪೊಲ್ಯೂಷನ್ ಏನಾಗ್ತಿದೆ, ಆ ಕಲುಷಿತ ವಾತಾವರಣವನ್ನ ತಿಳಿಗೊಳಿಸ್ಲಿಕ್ಕೂ ಸಹ ಈ ಸಣ್ಣ ಸಣ್ಣ ಕಿರು ಅರಣ್ಯಗಳು ಸಹಾಯ ಮಾಡ್ತವೆ ಸರ್. ಅದರ ಜೊತೆಗೆ ಎಲ್ಲಕ್ಕಿನ್ನ ಮಿಗಿಲಾದದ್ದು ಸರ್, ನಮ್ಮ ಅನುಕೂಲಗಳನ್ನ ಬದಿಗಿಟ್ಟು ನೋಡೋದಾದ್ರೆ, ನಾನು ಆವಾಗಲೇ ಹೇಳಿದಾಗೆ ಈ ಕಿರು ಜೀವಿಗಳಂತ ಏನಿದಾವೆ, ಇವುಗಳಿಗೆ ನೀವು ಒಂದು ಗಿಫ್ಟ್ ಕೊಟ್ಟಂಗೆ ಸರ್, ವಾಪಸ್ ಅವುಗಳಿಗೆ ಒಂದು ಮನೆಯನ್ನ ನಿರ್ಮಾಣ ಮಾಡಿಕೊಟ್ಟಂಗೆ ಆಗ್ತದೆ. ಮತ್ತೆ ಅವುಗಳ ಜೊತೆಗೆ, ಪ್ರಕೃತಿ ಜೊತೆಗೆ ಬದುಕುವಂತ ಒಂದು ಅವಕಾಶವನ್ನ ನಾವು ಇರುವಂತ ಜಾಗದಲ್ಲೇ ನಿರ್ಮಾಣ ಮಾಡ್ಕೊಂಡಂಗೆ ಆಗ್ತದೆ. ಈಗ ಇಲ್ಲಾಂದ್ರೆ ನಾವು ರೆಸಾರ್ಟ್ಗೆ ಹೋಗೋದು, ಬೀಚ್ಗೆ ಹೋಗೋದು, ಅಥವಾ ಅರಣ್ಯಗಳನ್ನ ಹುಡುಕೊಂಡು ಹೋಗೋದು, ಟ್ರೆಕ್ಕಿಂಗ್ ಹೋಗೋದು ನಾವು ಮಾಡ್ತಾ ಇರ್ತೀವಿ. ಅದನ್ನ ಅಪರೂಪಕ್ಕೆ ಒಂದೊಂದ್ಸರಿ ಮಾಡಕ್ಕೆ ಸಾಧ್ಯ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಈ ಕೊರೋನಾ ಅಂತ ಇಂಥ ಸಂದರ್ಭದಲ್ಲಿ ಎಲ್ಲೂ ಹೊರಗಡೆ ಹೋಗಕ್ಕೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಈ ತರದ ಒಂದು ಅರಣ್ಯವನ್ನ ನಾವೇ ಸೃಷ್ಟಿ ಮಾಡಿಕೊಂಡಿದ್ರೆ, ನಮ್ಮ ಊರಲ್ಲೇನೆ, ನಮ್ಮ ಸುತ್ತಮುತ್ತಲೇ, ಖಂಡಿತವಾಗ್ಲೂ ಆ ರೀತಿಯ ಒಂದು ಆನಂದವನ್ನ ನಿರಂತರವಾಗಿ ಅನುಭವಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಂದೊಂದು ಅನುಭವ ಸರ್. ಆದ್ರೆ ಇಲ್ಲೊಂದು ಎಚ್ಚರಿಕೆ ಏನು ಇಟ್ಕೋಬೇಕಂದ್ರೆ ಸರ್, ಹಣ್ಣಿನ ಗಿಡಗಳು ನಮಗೆ ಇಷ್ಟ ಆಗೋಂತ ಯಾಕೆ ಹಾಕಬಾರ್ದು ಅಂತಂದ್ರೆ, ಅದನ್ನ ಕೀಳಕ್ ಹೋಗೋದು, ಗಿಡಗಳನ್ನ ಮುರಿಯೋದು, ಅದರೊಳಗಡೆ ನಮ್ಮ ಆಸಕ್ತಿಗೆ ಪೂರಕವಾಗಿರುವಂತ ಗಿಡಗಳು ಅಲ್ಲಿದ್ರೆ ಏನಾಗುತ್ತೆ, ಹೂವಿನ ಗಿಡ ಹಾಕಿದ್ರೆ ಹೂವಿನ ಕೀಳಕ್ ಹೋಗ್ತದೆ. ನಮ್ಮ ಈ ಸೀ ಮೇಲೆ ಹೂವಿನ ಗಿಡಗಳ ಬಗ್ಗೆ ಒಂದ್ ರೀತಿ ವ್ಯಾಮೋಹ ಇದೆ, ಆ ರೀತಿ ಅದನ್ನ ಸ್ವಲ್ಪ ನಾವು ಹತೋಟಿಗೆ ತರ್ಕೋಬೇಕು, ಅವಾಯ್ಡ್ ಮಾಡಬೇಕು. ಆಮೇಲೆ ಅದು ಪಾರ್ಕ್ ಅಲ್ಲ ಸರ್, ನಾವು ಅದರೊಳಗಡೆ ಎಲ್ಲ ಓಡಾಡ್ತೀವಿ, ಅಲ್ಲಲ್ಲೇ ಕೂತ್ಕೊಂಡು ಊಟ ಮಾಡಕ್ ಹೋಗ್ತೀವಿ, ಈ ತರದ್ದೆಲ್ಲ ಮಾಡಬಾರ್ದು. ಅದು ತಿಕ್ ಫಾರೆಸ್ಟ್ ಆಗಿನೇ ಇರಬೇಕು, ಹೊರಗಡೆಯಿಂದ ನೋಡಿ ಅದನ್ನ ಸವಿಬೇಕು. ಈ ರೀತಿ ಕೆಲವು ಹತೋಟಿ ಕ್ರಮಗಳು ಇಟ್ಕೊಂಡ್ರೆ ಅದನ್ನ ಹೆಚ್ಚು ದಿನಗಳವರೆಗೆ ನಾವು ಬಳಸ್ಕೋಬಹುದು ಸರ್. ಸರ್, ಈ ಕಿರು ಅರಣ್ಯದ ಬಗ್ಗೆ ಹೇಳಿದ್ರೆ, ಆದ್ರೆ ಈಗ ಇದನ್ನ ಕೆಲವರಿಗೆ ಏನಾಗುತ್ತೆ, ಇದನ್ನ ನೋಡಿದ್ರೆ ಅವ್ರ ಕಾನ್ಸೆಪ್ಟ್ ಬರೋದಿಲ್ಲ ಅವರಿಗೆ, ಈ ರೀತಿ ಮಾಡ್ಬೇಕನ್ನೋ ಒಂದು ಯೋಚನೆ ಬಂದಿದ್ದನ್ನು ಹೇಗೆ ಮಾಡ್ಬೇಕು, ಅದನ್ನು ನೋಡಿಂದನೇ ಅದು ಇನ್ನೂ ಹೆಚ್ಚಿಗೆ ಅವ್ರಿಗೆ ಒಂದು ಮಾಡ್ಲಿಕ್ಕೆ ಆಸಕ್ತಿ ಬರುತ್ತೆ, ಒಂದು ವಿಶ್ವಾಸ ಬರುತ್ತೆ ಅಂತ ಹೇಳ್ಬೋದು. ಎಲ್ಲಿ ನೋಡ್ಲಿಕ್ಕೆ ಅವಕಾಶ ಇದೆ ನಮ್ಮ ಈ ತರ ಕಿರು ಅರಣ್ಯನ ಅಂತ? ಬಹಳ ಉತ್ತಮವಾದಂತ ಪ್ರಶ್ನೆ, ಯಾಕೆಂದ್ರೆ ಇಷ್ಟೆಲ್ಲ ಮಾತಾಡಿದ್ಮೇಲೆ ಅದು ಬರೀ ಥಿಯರಿಯಾಗೆ ಉಳ್ಕೊಂಡ್ರೆ ಜನಗಳಿಗೆ ನಂಬಿಕೆನೆ ಬರೋದಿಲ್ಲ. ಅದಕ್ಕೆ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತಾರೆ ಸರ್, ನೋಡಿದ್ರೆ ನಮಗೆ ನಂಬಿಕೆ ಜಾಸ್ತಿ ಅಂತ. ಇದನ್ನ ನಮ್ಮ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯ ಕದಳಿವನ ಮೇನ್ ಕ್ಯಾಂಪಸ್ ಇದೆ ಸರ್ ಅಲ್ಲಿ, ಮತ್ತು ತೋಳುಹುಣಸೆಯಲ್ಲಿ ನಮ್ದು ಕೇಸರಿವನ ಅಂತ ಇನ್ನೊಂದು ಕ್ಯಾಂಪಸ್ ಇದೆ. ಈ ಎರಡೂ ಕ್ಯಾಂಪಸ್ ಗಳಲ್ಲಿ ಕಿರು ಅರಣ್ಯಗಳ ನಿರ್ಮಾಣ ಆಗಿದೆ ಸರ್. ಇವಾಗ ನಾವು ಮೊದಲು ಮಾಡಿದ ಅರಣ್ಯಗೆ 2 ವರ್ಷದ್ದು, ಹೊಸದಾಗಿ ಮಾಡಿದಂತ ಅರಣ್ಯ 2 ಯೂನಿಟ್ಗಳಿದಾವೆ ಸರ್, ಅದು 1 ವರ್ಷದ್ದು. ಇವುಗಳು 1 ವರ್ಷ ಅಥವಾ 2 ವರ್ಷದಲ್ಲಿ ಇಷ್ಟು ಚೆನ್ನಾಗಿ ಗಿಡಗಳು ಬೆಳಿಲಿಕ್ಕೆ ಸಾಧ್ಯವಾ ಅನ್ನೋ ಮಟ್ಟದಲ್ಲಿ, ಅಚ್ಚರಿ ಪಡುವಷ್ಟು ಮಟ್ಟಕ್ಕೆ ಅವು ಬೆಳ್ಕೊಂಡಿದ್ದಾವೆ ಅಂತ ಹೇಳಕ್ಕೆ ನನಗೆ ಖುಷಿ ಆಗ್ತದೆ ಸರ್. ಎಲ್ಲಾ ನಾಗರಿಕರು ಬಂದು ಅದನ್ನ ನೋಡಬಹುದು, ಅದಕ್ಕೆ ಯಾವುದೇ ರೀತಿ ನಿರ್ಬಂಧ ಇಲ್ಲ. ನೀವು ಬಂದು ನೋಡಿ, ನಮ್ಮ ಮನೆಯಲ್ಲೂ ಸಹ ಈ ತರ ಮಾಡಬಹುದು ಅಂತ ಅನ್ಕೊಂಡ್ರೆ, ಮನೆ ಹತ್ರ ಆಗ್ಲಿ ಅಥವಾ ನಮ್ಮ ಜಮೀನುಗಳಲ್ಲಿ ಖಂಡಿತವಾಗ್ಲೂ ನಾವು ತಾಂತ್ರಿಕವಾಗಿ ಸಪೋರ್ಟ್ ಮಾಡ್ತೇವೆ. ಈಗ ಇದನ್ನ ನೋಡಿ ಅನೇಕ ಸಂಘ ಸಂಸ್ಥೆಗಳು ಇದರಿಂದ ಪ್ರೇರಿತರಾಗಿ, ಉತ್ತೇಜಿತರಾಗಿ, ಅವರು ಸಹ ನಾವು ತಾವು ಮಾಡಬೇಕು ಅಂತೇಳಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ದಾವಣಗೆರೆಯ ಸಿಟಿ ಕಾರ್ಪೊರೇಷನ್ ಮೇಯರ್ ಅವರು ಇದನ್ನ ನೋಡಿ ಉತ್ತೇಜಿತರಾಗಿ, ಅದರ ಕಮಿಷನರ್ ಅವರು ಕೂಡ ಬಂದು ನೋಡಿ, ನಮ್ಮ ನಗರ ಪ್ರದೇಶದಲ್ಲಿ ಈ ರೀತಿ ಕಿರು ಅರಣ್ಯಗಳನ್ನ ಬಹಳಷ್ಟು ಕಡೆ ಬೆಳೆಸಬೇಕು ಅಂತೇಳಿ ಯೋಜನೆ ತಯಾರಿಸಿ ಈಗಾಗಲೇ ಅವರು ಚಾಲ್ತಿ ಮಾಡಿದ್ದಾರೆ, ಅದನ್ನ ಚಾಲನೆ ಕೊಟ್ಟಿದ್ದಾರೆ. ಈಗ ಅನೇಕ ಜಾಗಗಳಲ್ಲಿ ಪಾರ್ಕ್ಗಳಲ್ಲಿ ಕೆಲವೊಂದಷ್ಟು ಜಾಗವನ್ನ ಪಾರ್ಕ್ನಲ್ಲಿ ಈ ಅರಣ್ಯ ಕಿರು ಅರಣ್ಯದ ಸೃಷ್ಟಿಗೋಸ್ಕರ ಮೀಸಲಿಟ್ಟು ಕೆಲಸ ಮಾಡಕ್ಕೆ ಶುರು ಮಾಡಿದ್ದಾರೆ. ಅದು ನೋಡಿದ್ರೆ ಖುಷಿ ಆಗ್ತದೆ. ಈ ರೀತಿ ಒಂದು ಪ್ರಕೃತಿ ಪೂರಕವಾಗಿ ಪರಿಸರ ಪೂರಕವಾಗಿ ಇರುವಂತಹ ಪ್ರಯತ್ನಗಳನ್ನ ನಮ್ಮ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಮಾಡ್ತಿದೆ ಅಂತ ನೋಡಿದ್ರೆ ನಮಗೆಲ್ಲ ಒಂದ್ ಕಡೆ ಪರಿಸರವನ್ನ ಸಮತೋಲನಕ್ಕೆ ತರಲಿಕ್ಕೆ ಮತ್ತೆ ಒಂದು ಉತ್ತಮವಾದಂತಹ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲರ ಪ್ರಯತ್ನ ಒಟ್ಟಿಗೆ ಬರ್ತಾ ಇದೆ ಅಂತ ಅನಿಸ್ತದೆ ಸರ್. ಎಲ್ಲಾ ದೃಷ್ಟಿಕೋನದಲ್ಲಿ ನೋಡಿದ್ರೆ ಈ ರೀತಿಯ ಅರಣ್ಯಗಳು ವೈಯಕ್ತಿಕ ನೆಲೆಗಟ್ಟಲು ಇರಬೇಕು, ಸಾಮಾಜಿಕ ನೆಲೆಗಟ್ಟಲು ಇರಬೇಕು, ಸಂಘ ಸಂಸ್ಥೆಗಳ ನೆಲೆಗಟ್ಟಲು ಇರಬೇಕು. ಅವಾಗ ಗಿಡಗಳ ಬಗ್ಗೆ ಒಂದು ಒಲುಮೆ ಬೆಳೆಯುವಂಥದ್ದು, ಮಕ್ಕಳಿಗೆ ಆ ಗಿಡಗಳ ಬಗ್ಗೆ ಒಂದು ರೀತಿಯ ಒಲವು ಬೆಳೀತದೆ, ಆಮೇಲೆ ಗಿಡಗಳಿದ್ರೆ ಆಗುವ ಅನುಕೂಲಗಳನ್ನ ನೇರವಾಗಿ ನೋಡಿ ತಿಳ್ಕೊಳ್ತಾರೆ. ಸೊ ಈ ಎಲ್ಲಾ ದೃಷ್ಟಿಕೋನದಲ್ಲಿ ನೋಡಿಕೊಂಡಾಗ ಈ ರೀತಿಯ ಕಿರು ಅರಣ್ಯಗಳು ನಮ್ಮ ಸುತ್ತಮುತ್ತಲು ಸೃಷ್ಟಿಯಾಗ್ತಾ ಹೋದ್ರೆ ನಾವು ಬಹುಶಃ ಅನುಭವಿಸುತ್ತಿರುವಂತ ಅನೇಕ ಸಮಸ್ಯೆಗಳಿಗೆ ಇವು ಒಂದು ರೀತಿಯ ಸಮಾಧಾನವನ್ನ ಎಲ್ಲೋ ಒಂದು ರೀತಿಯ ಪರಿಹಾರವನ್ನ ನಮಗೆ ಸೃಷ್ಟಿ ಮಾಡಿ ಕೊಡ್ತವೇನೋ ಅನ್ನೋ ಒಂದು ನಂಬಿಕೆಯಲ್ಲಿ ನಾನಿದ್ದೇನೆ ಸರ್. ತುಂಬಾ ಒಳ್ಳೇದು ಸರ್. ಯಾಕಂದ್ರೆ ಈ ರೀತಿಯ ಕಿರು ಅರಣ್ಯ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ತಾವು ಈಗಾಗಲೇ ಹೇಳಿದ್ರೆ ಶಾಲಾ ಕಾಂಪೌಂಡ್ ಗಳಲ್ಲಿ ಮಾಡಬಹುದು, ಆಫೀಸ್ ಕಾಂಪೌಂಡ್ ಗಳಲ್ಲಿ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಇಷ್ಟೇ ಜಾಗ ಬೇಕಂತಾನಲ್ಲ, ಆ ಜಾಗಕ್ಕೆ ತಕ್ಕಂತೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ಲಿಕ್ಕೆ ಅವಕಾಶ ಇದೆ. ಅದರಿಂದ ನಮ್ಮ ಆರೋಗ್ಯದ ಮೇಲೆನೂ ಒಂದು ಅನುಕೂಲ ಆಗುತ್ತೆ, ನಮ್ಮ ಆರೋಗ್ಯ ಒಳ್ಳೆ ಒಳ್ಳೆ ಪರಿಣಾಮ ಬೀರುತ್ತೆ. ಆಮೇಲೆ ಮಕ್ಕಳಲ್ಲಿನೂ ಅದನ್ನು ನೋಡ್ತಾ ಇದ್ರೆ ಅವರಿಗೆ ಒಂದು ಪರಿಸರದ ಬಗ್ಗೆ ಕಾಳಜಿ ಬರುತ್ತೆ. ಹೀಗಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಕಿರು ಅರಣ್ಯದ ಬಗ್ಗೆ. ತುಂಬಾ ಖರ್ಚು ಬೇಕು ಅಂತಿಲ್ಲ ಸರ್, ಬಹಳ ಖರ್ಚು ಮಾಡಬೇಕಾಗಿಲ್ಲ. ಅರಣ್ಯ ಇಲಾಖೆಯವರು ಹೆಚ್ಚು ಕಡಿಮೆ ನಿಮಗೆ ಫ್ರೀಯಾಗಿ ಅರಣ್ಯ ಸಸ್ಯಗಳನ್ನ ಕೊಡ್ತಾರೆ. ಇನ್ನೊಂದು ಮಾತು ಮರೆಯೋಕಿನ ಮುಂಚೆ, ನೀರಿನ ವ್ಯವಸ್ಥೆ ಇದ್ರೆ ಅರಣ್ಯದ ಬೆಳವಣಿಗೆ ಫಾಸ್ಟ್ ಆಗಿರುತ್ತೆ, ತುಂಬಾ ಸದೃಢವಾಗಿ ಬರುತ್ತೆ. ಅಕಸ್ಮಾತ್ ನೀರಿಲ್ಲ ಇಲ್ಲ ಅಂತ ಹೇಳಿದ್ರೆ, ನೀರು ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಒಂದು ಚೂರು ನೀರನ್ನ ಮಳೆಗಾಲ ಬಿಟ್ಟು ಉಳಿದ ಬೇಸಿಗೆ ಸಂದರ್ಭದಲ್ಲಿ ಸ್ವಲ್ಪ ನೀರನ್ನ ಕೊಡುವಂತ ವ್ಯವಸ್ಥೆ ಮಾಡ್ಕೋಬೇಕು. ಚೆನ್ನಾಗಿ ಆರೋಗ್ಯವಾಗಿ ಬೆಳಿಬೇಕು, ಇದು ದಷ್ಟಪುಷ್ಟವಾಗಿ ಇರಬೇಕು ಅರಣ್ಯ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನೀರಿನ ವ್ಯವಸ್ಥೆ ಬೇಕಾಗುತ್ತೆ. ಗೊಬ್ಬರ ಬೇಕಾಗಿಲ್ಲ, ಯಾವುದೇ ರೀತಿಯ ಬೇರೆ ಇನ್ಪುಟ್ಸ್ ಬೇಕಾಗಿಲ್ಲ, ಒಂದೇ ಒಂದು ನೀರು, ಅದು ಯಾವಾಗ ಬೇಸಿಗೆ ಸಂದರ್ಭದಲ್ಲಿ. ಮಳೆಗಾಲದಲ್ಲಂತೂ ಅದು ನಾವು ಹಾಕಿರೋ ಉದಾಹರಣೆನ ನಾವು ನೋಡಿದ್ವಿ, ಡ್ರಿಪ್ ಅವಕಾಶ ಇದ್ರೆ ಡ್ರಿಪ್ ಮಾಡಬಹುದು, ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಒಂದು ಚೂರು ನೀರನ್ನ ಕೊಡುವಂತ ವ್ಯವಸ್ಥೆ ಮಾಡ್ಕೊಳ್ಬಹುದು. ಇದೊಂದು ಎಚ್ಚರಿಕೆಯನ್ನು ಗಮನದಲ್ಲಿ ಇಟ್ಕೋಬೇಕು. ನೀರು ಒಂದು ಬಹಳ ಮುಖ್ಯವಾದಂತ ಒಂದು ಸಪೋರ್ಟ್ ಆಗುತ್ತೆ, ಒಂದ್ ಎರಡು ವರ್ಷಕ್ಕೆ ಸರ್, ಒಂದ್ ಎರಡರಿಂದ ಮೂರು ವರ್ಷ. ಅದಾದ್ಮೇಲೆ ಒನ್ಸ್ ಅದು ಬೆಳೆದ್ ನಿಂತು ಬಿಟ್ರೆ ಬರುವಂತ ನೀರನ್ನ ಹಿಡಿದಿಟ್ಕೊಂಡು ಅದು ಕಾಪಾಡ್ಕೊಳ್ಳುತ್ತೆ ಸರ್, ಅದು ತನ್ನಿಂತಾನೆ ಅದೊಂದು ಸಿಸ್ಟಮ್ ನ ಬೆಳೆಸ್ಕೊಂಡ್ಬಿಡ್ತದೆ. ಆ ದೃಷ್ಟಿಕೋನದಲ್ಲೂ ಹೆಚ್ಚು ಖರ್ಚು ಬರೋದಿಲ್ಲ ಸರ್. ಹಂಗಾಗಿ ವೈಯಕ್ತಿಕ ನೆಲೆಗಟ್ಟಲೂ ಸಹ ಮನೆ ಮುಂದೆ ಒಂದು ಸಣ್ಣದೊಂದು 10 ಅಡಿ ಜಾಗ ಇದೆ ಅಂದ್ರೂ ಅಲ್ಲೂ ಒಂದು ಸಣ್ಣ ಫಾರೆಸ್ಟ್ ಅನ್ನು ಮಾಡ್ಕೋಬಹುದು. ಒಂದು 100 ಸಸಿನ ಅಲ್ಲೇ ಪಕ್ಕ ಕೂರಿಸ್ಕೊಂಡು ಹಾಕುವಾಗ ಒಂದು ಮೇಲೆ ಕೆಳಗೆ ಬೆಳೆಯುವಂಥದ್ದು, ಒಂದು ಉದ್ದ ಬೆಳೆಯುವಂಥದ್ದು, ಒಂದು ಅಗಲ ಬೆಳೆಯುವಂಥದ್ದು, ಒಂದು ಚಿಕ್ಕದಲ್ಲೇ ಬೆಳೆಯುವಂಥದ್ದು, ಈ ರೀತಿಯ ಬೇರೆ ಬೇರೆ ಎತ್ತರಕ್ಕೆ ಬೆಳೆಯುವಂತ ತಳಿಗಳನ್ನ ನಾವು ಒಂಚೂರು ಗುರುತಿಸ್ಕೊಂಡ್ರೆ ಬಹಳ ಚಂದದಾಗಿ ಒಂದು ಕಿರು ಅರಣ್ಯ ನಮ್ಮ ಕಣ್ಣು ಮುಂದೆ ಮನೆ ಮುಂದೆ ಸೃಷ್ಟಿ ಮಾಡ್ಕೋಬಹುದು. ಈಗ ಪ್ರತಿಯೊಬ್ಬರು ನಾಗರಿಕರು ಏನ್ ಮಾಡಬಹುದು, ನಾವು ಸಮಾಜಕ್ಕೆ ಏನ್ ಮಾಡಬಹುದು, ವಾಪಸ್ ಕೊಡಕ್ಕೆ ಇಷ್ಟೊಂದೆಲ್ಲ ಕೊಟ್ಟರೆ ಸಮಾಜಕ್ಕೆ ನಾವು ಏನ್ ಕಿರು ಕಾಣಿಕೆಯನ್ನ ಸಲ್ಲಿಸಬಹುದು ಅಂತ ಯೋಚನೆ ಮಾಡ್ತಿರ್ತಾರಲ್ಲ, ಇದು ಒಂದು ಮೆಥಡ್ ಅಂತ ನನ್ಗನ್ಸ್ತದೆ. ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರದ್ದು ಬರ್ಡೇ ಒಂದ್ ವರ್ಷಕ್ಕೆ ಬಂದೇ ಬರ್ತದೆ. ಸೊ ಪ್ರತಿ ಬರ್ಡೇಗೂ ಎಲ್ಲರೂ ಸೇರಿಕೊಂಡು ಆ ಒಂದು ತಿಂಗಳಲ್ಲಿ, ಉದಾಹರಣೆಗೆ ನಾವೆಲ್ಲ ಕ್ಲಾಸ್ಮೇಟ್ಸ್ ಇದೀವಿ, ಸ್ಕೂಲ್ ಮೇಟ್ಸ್ ಇದೀವಿ ಅಂತಾದ್ರೆ ಈ ಒಂದು ತಿಂಗಳಲ್ಲಿ ಬರುವಂತ ಎಲ್ಲಾ ಸ್ನೇಹಿತರುಗಳು ಯಾರ್ಯಾರ್ದು ಬರ್ಡೇ ಬರುತ್ತೆ ಈ ತಿಂಗಳಲ್ಲಿ, ನಾವು ಒಂದ್ ಸಣ್ಣ ಕಿರು ಅರಣ್ಯನ ಮನೆ ಹತ್ರ ಮಾಡ್ಕೋಬಹುದು. ಈ ತರದ ಒಂದು ಆಲೋಚನೆ ಮಾಡ್ಕೊಂಡ್ರು ಒಂದೇ ವರ್ಷದಲ್ಲಿ ಹೆಚ್ಚು ಕಡಿಮೆ ನಮ್ಮ ಇಡೀ ದಾವಣಗೆರೆ ಅಥವಾ ಚಿತ್ರದುರ್ಗ ಈ ಎರಡೂ ಜಿಲ್ಲೆಗಳು ಅದರ ಗ್ರೀನ್ ಕವರ್ ಅಂತ ಹೇಳ್ತೀವಿ ಸರ್, ಹಸಿರಿನ ಒಂದು ಕವಚ ಅಂತ ಏನಿದೆ ಅದರ ಪರ್ಸೆಂಟೇಜ್ ನ ಇಮ್ಮಿಡಿಯೇಟ್ ಆಗಿ ಡಬಲ್ ಮಾಡೋಕೆ ಸಾಧ್ಯತೆ ಇದೆ ಸರ್. ಈ ರೀತಿ ಆಲೋಚನೆಗಳನ್ನ ನಾವು ಮಾಡಿದ್ರೆ, ಈ ತರ ಆಲೋಚನೆಗಳನ್ನ ಬಲಪಡಿಸಿದ್ರೆ ಖಂಡಿತವಾಗ್ಲೂ ನಮ್ಮ ಮುಂದಿನ ಭವಿಷ್ಯ ಇನ್ನಷ್ಟು ಸುಖಮಯವಾಗಿರುತ್ತೆ ಅನ್ನೋದು ನನ್ನ ಆಲೋಚನೆ. ಯಾಕಂದ್ರೆ ನಾವು ಇವತ್ತು ಪರಿಸ್ಥಿತಿ ನೋಡಿದ್ರೆ ರಾಸಾಯನಿಕ ಹಾಕಿ ಬೆಳೆದಂತ ಆಹಾರನ ಜಾಸ್ತಿ ತಿಂತಿರ್ತೀವಿ. ಹಾಗಾಗಿ ನಮ್ಮ ಪರಿಸರ ಚೆನ್ನಾಗಿಟ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಈ ದೃಷ್ಟಿಯಲ್ಲಿ ಕಿರುಅರಣ್ಯ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಂತ ನಾವು ಅಂದ್ಕೋಬಹುದು ಸರ್. ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಮಾನವ ನಿರ್ಮಿತ ಕಿರು ಅರಣ್ಯ, ಈ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಟಿಎನ್ ದೇವರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ನಮ್ಮ ಇಂದಿನ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು SS ನಾರಾಯಣ ಹಾರ್ಟ್ ಸೆಂಟರ್ ದಾವಣಗೆರೆ. ಹೃದಯಾಘಾತದ ಸಮಯದಲ್ಲಿ ಪ್ರತಿ ಕ್ಷಣವು ಅತ್ಯಮೂಲ್ಯ. ಎದೆಯಲ್ಲಿ ನೋವು, ಬೆವರಿಕೆ, ಉಸಿರಾಟ ತೊಂದರೆಯಂತ ಲಕ್ಷಣ ಕಂಡು ಬಂದ 1 ಗಂಟೆಯೊಳಗೆ ಆಸ್ಪತ್ರೆ ತಲುಪಿದಲ್ಲಿ ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಬಹುದು. ಸಂಪರ್ಕಿಸಿ SS ನಾರಾಯಣ ಹಾರ್ಟ್ ಸೆಂಟರ್ ದಾವಣಗೆರೆ. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ, ಬಿಕ್ರಿ, ಖರೀದ್, ನಯಿ ಫಸಲ್ ಕಿ ಜುತಾಯಿ,

ಕನಿಷ್ಠ ಮತ್ತು ಗರಿಷ್ಠ 1950 ರೂಪಾಯಿಗಳು, ನವಿಲ್ಕೋಸ್ 1000-1400, ಬೆಂಡೆಕಾಯಿ 1400-1800, ನಿಂಬೆಹಣ್ಣು 1000-1500, ಮೆಕ್ಕೆಜೋಳ ಸ್ಥಳೀಯ 1325 1470 ರೂಪಾಯಿಗಳು, ಮೂಸಂಬಿ 3000-3500, ಈರುಳ್ಳಿ 200-1500, ಕಿತ್ತಳೆ 2000-2500, ಭತ್ತ ಸಾಧಾರಣ 1720-2040 ರೂಪಾಯಿಗಳು, ಪಪ್ಪಾಯಿ 1800-2000 ರೂಪಾಯಿಗಳು, ಅನಾನಸ್ 1500-1700, ದಾಳಿಂಬೆ 2000-3000, ಆಲೂಗಡ್ಡೆ 1800-1600, ಮೂಲಂಗಿ 1800-1600, ಹೀರೆಕಾಯಿ 1000-1400, ಸೀಮೆ ಬದನೆಕಾಯಿ 1800-1600, ಸೀತಾಫಲ 2000-2500, ಸುವರ್ಣಗೆಡ್ಡೆ 2000-2600, ತೊಂಡೆಕಾಯಿ 1600-2000 ರೂಪಾಯಿಗಳು, ಟೊಮೆಟೊ 800-1200, ಕಲ್ಲಂಗಡಿ 2000-2400. ಇನ್ನು ಬಳ್ಳಾರಿ ಮಾರುಕಟ್ಟೆಯ ಧಾರಣೆ ರೀತಿ ಇದೆ. ಸಜ್ಜೆ ಪ್ರತಿ ಕ್ವಿಂಟಾಲ್ಗೆ ಸಜ್ಜೆ ಹೈಬ್ರಿಡ್ ಕನಿಷ್ಠ 1520 ಗರಿಷ್ಠ 1889 ರೂಪಾಯಿಗಳು. ಕಡಲೆಕಾಳು ಅವರೇಜ್ ಇಡಿ ಕನಿಷ್ಠ ಮತ್ತು ಗರಿಷ್ಠ 4922 ರೂಪಾಯಿಗಳು. ನೆಲಗಡಲೆ ಶೇಂಗಾ 3660-7866 ರೂಪಾಯಿಗಳು. ಜೋಳ ಸ್ಥಳೀಯ 1430-1626 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ 1735-1991 ರೂಪಾಯಿಗಳು. ಮೆಕ್ಕೆಜೋಳ ಸ್ವೀಟ್ ಕಾರ್ನ್ 2250-3732 ರೂಪಾಯಿಗಳು. ನವಣೆ ಹೈಬ್ರಿಡ್ 1966-2866 ರೂಪಾಯಿಗಳು. ಇನ್ನು ತೊಗರಿ ಕನಿಷ್ಠ ಮತ್ತು ಗರಿಷ್ಠ 5009 ರೂಪಾಯಿಗಳು. ಹೊಳಲ್ಕೆರೆ ಮಾರುಕಟ್ಟೆ ಧಾರಣೆ ಅಡಿಕೆ ರಾಶಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 49,299 ಗರಿಷ್ಠ 54,509 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಪೇಟೆ ಧಾರಣೆ ಕೇಳಿದ್ರಿ. अक्टूबर को पूरा देश मना रहा है एनपीएस दिवस. अधिक जानकारी के लिए अपनी बैंक शाखा जाएं या pfrda.org.in पर विजिट करें या 1-800-110-708 पर कॉल करें. ಇದೀಗ ಬಿ ಆರ್ ಛಾಯಾ ಹಾಡಿರುವ ಒಂದು ಜನಪದ ಗೀತೆ